ಮನೆಯಲ್ಲೆಲ್ಲ ಪೂರ್ತಿ ವಿರೋಧ ಮಾಡಿದ್ರು, ನೋಡೋಣ ಅದು ಏನಾಗುತ್ತೆ ಆಗಲ್ಲ ಅನ್ಕೊಂಡು ಪ್ರಾರಂಭ ಮಾಡಿದೆ ಸರ್. ಅಂದರೆ ಶುರುವಾತಿಗೆ ಓದ್ತಾ ಇರೋ ಹುಡುಗ ಕೃಷಿ ಮಾಡ್ತಾನೆ ಅಂದರೆ ಮನೆಯಲ್ಲಿ ಅಂಥ ಬೆಂಬಲ ಸಿಗಲಿಲ್ಲ ತಮಗೆ? ಸಿಗಲಿಲ್ಲ ಸರ್. ಕಾರಣ ಏನಾದರೂ ಇದೆಯಾ ಅದಕ್ಕೆ? ಅಂದರೆ ನಾವು ಕಷ್ಟಪಡ್ತಿದ್ದೀವಿ, ಮಗ ಯಾವುದಾದ್ರೂ ಒಂದು ನೌಕರಿಗೆ ಹೋಗಲಿ ಓದ್ಕೊಳ್ಳಿ, ಅವನ್ನ ಇವಾಗಲೇ ಹೇಳ್ಕೊಳೋದು ಯಾಕೆ, ಮುಂದೆ ಬೇಕಾದ್ರೆ ಬರಲಿ ಅನ್ನೋದೊಂದು ಅವ್ರ ದೃಷ್ಟಿ ಇರ್ಬೋದು ಸರ್. ಸರಿ, ಒಂದು ಒಳ್ಳೆಯ ಗುರಿಯೊಂದಿಗೆ ತಾವು ಕೃಷಿ ಕಡೆಗೆ ಬಂದ್ರಿ, ಮತ್ತು ನಿಮಗೆ ಅಕ್ಷರಾಭ್ಯಾಸ ಕೂಡ ಇತ್ತು, ಸಾಕಷ್ಟು ವಿಷಯಗಳನ್ನು ಕೂಡ ತಾವು ತಿಳ್ಕೊಂಡ್ರಿ. ಕೃಷಿಗೆ ಬಂದ ತಕ್ಷಣ ನಿಮಗೆ ಅನಿಸಿದ್ದು ಏನು? ಅವಾಗ ತುಂಬ ಕಷ್ಟದ್ದು ಅಂತ ಅನಿಸ್ತಾ ಹಾಗೆ ಸರ್? ಹಾಗೆ ಅವಾಗ ನನಗೆ ಏನು ಬೆಳೆ ಹಾಕಬೇಕು, ಏನು ಬೆಳೆ ಬೆಳೆದ್ರೆ ಲಾಭ ಆಗತ್ತೆ, ನನಗೆ ಏನು ಮಾಡಿದ್ರೆ ಚೆನ್ನಾಗಿ ಅನ್ನೋದು ಏನು ಗೊತ್ತಿಲ್ಲ ಸರ್. ವ್ಯವಸಾಯ ಮಾಡೋಕ್ಕಷ್ಟೇ, ಅದು ಏನಂತೂ ನನಗೆ ಗೊತ್ತಿಲ್ಲ, ಮತ್ತು ಅಷ್ಟು ಶಕ್ತಿನೂ ಇಲ್ಲ. ಏನಂದ್ರೆ ಒಂದು ಹುಮ್ಮಸ್ಸೀಗ, ಏನು ನಾನು ಮಾಡಬೇಕು ಅದ್ರಾಗೆ ಅಂತ ಅಂದ್ಕೊಂಡು. ಆ ಸದ್ಯ ಪರಿಸ್ಥಿತಿಯಲ್ಲಿ ತರಕಾರಿ ಬೆಳೆ ಕೈ ಹಾಕಿನಿ ಸರ್. ಫಸ್ಟಿಗೆ ಸ್ವಲ್ಪ ಕಾಸು ಸಿಗುತ್ತೆ ಕೈಗೆ ಅಂದ್ಕೊಂಡು ತರಕಾರಿನ ಹಾಕಿದ್ವಿ. ತರಕಾರಿ ಹಾಕಿ ಅದು ಒಂದೊಂದ್ಸರಿ ರೇಟ್ ಪೂರ್ತಿ ಕೈ ಕೊಟ್ಬಿಡುತ್ತೆ, ಮತ್ತು ನಿರಂತರವಾಗಿರಲ್ಲ. ಈ ದೃಷ್ಟಿಯಿಂದ ಮತ್ತು ನಮ್ಮ ಸಂಬಂಧಿಕರು ಒಬ್ಬರು ರೇಷ್ಮೆ ಹಾಕಿದ್ರು ಸರ್, ಅದನ್ನು ನೋಡ್ಕೊಂಡು ರೇಷ್ಮೆ ಕೃಷಿಯನ್ನು ಆಗಲೇ ಪ್ರಾರಂಭ ಮಾಡಿದೆ ಸರ್. ಬರೀ ಒಂದು ಅರ್ಧ ಎಕರೆ ರೇಷ್ಮೆ ಹಾಕಿ ಮತ್ತು ಅದನಂತರ ಈಗ 1.5 ಎಕರೆ ರೇಷ್ಮೆನ ಮಾಡ್ಕೊಂಡು ಹೋಗ್ತದೆ ಸರ್. ಒಟ್ಟು ಎಷ್ಟು ಹಿಡುವಳಿ ಇದೆ ತಮ್ಮದು ಸರ್? 9 ಎಕರೆ ಇದೆ ಸರ್. ಇದರಲ್ಲಿ ಖುಷ್ಕಿ ಜಮೀನ್ ಅಂತ ನಮ್ಮದು ಮಳೆ ಆಶ್ರಿತವಾಗಿ ಬೆಳೆಯುವಂಥದ್ದು ಒಂದು 5 ಎಕರೆ ಇದೆ ಸರ್. 4.5 ಎಕರೆವಷ್ಟು ನೀರಾವರಿ ಭೂಮಿ ಇದೆ ಸರ್. ನೀರಾವರಿ ಅಂದರೆ ಯಾವ ರೀತಿ ಸರ್? ಕೊಳವೆ ಬಾವಿ ಸರ್. ಸೊ 4.5 ಎಕರೆಗೆ ಸಾಕಾಗುವಷ್ಟು ನೀರಿನ ಸೌಲಭ್ಯ ಇದೆ? ಇದೆ ಸರ್, ಇದೆ. ಆ ನೀರನ್ನು ಬಳಸ್ಕೊಂಡು ನಿರಂತರವಾಗಿ 12 ತಿಂಗಳು ಏನಾದರೂ ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದೆ ಸರ್, ಇದೆ ಸರ್. ಏನೇನು ಮಾಡ್ತೀರಿ ಸರ್? ನಾವೀಗ 4.5 ಎಕರೆ ಭೂಮಿಯಲ್ಲಿ ಈಗ ಒಂದು 3 ಎಕರೆವಷ್ಟು ರೇಷ್ಮೆ ಹಾಕಿ ಸರ್. ಮತ್ತು 1 ಎಕರೆವಷ್ಟು ತರಕಾರಿಗೆ ಜೋಳ, ಆಮೇಲೆ ನಮ್ಮ ಮೆಕ್ಕೆಜೋಳ ದನಗಳಿಗೆ ಬೇಕಾದಷ್ಟು ಹುಲ್ಲು ಹಾಕಿವಿ, ನೇಪೇರು ಹುಲ್ಲು. ಮತ್ತು ಇದರಲ್ಲಿ ಹೈನುಗಾರಿಕೆನೂ ಮಾಡ್ಕೊಂಡು ಹೋಗ್ತೀವಿ ಸರ್ ಜೊತೆಯಲ್ಲಿ. ಅಂದರೆ ಒಟ್ಟಾರೆ ಸಮಗ್ರ ಕೃಷಿ ತಾವು ಮಾಡ್ತಾ ಇದ್ದೀರಿ. ಈಗಷ್ಟು ಹೇಳಿದ್ರಿ ರೇಷ್ಮೆ ಕೃಷಿ ಕೂಡ ತಾವು ಶುರು ಮಾಡಿದ್ರಿ ಅಂತೇಳಿ, ಇದಕ್ಕೆ ಸ್ಫೂರ್ತಿ ಸಿಕ್ಕಿದ್ದು ಹೇಗೆ ಸರ್? ಹೀಗೆ ರೇಷ್ಮೆ ಬೆಳೆ ಹಾಕಂತ ಹೇಳಿದೆ ಸರ್, ಆದರೂ ಇನ್ನೂ ಅಷ್ಟು ಗೊತ್ತಿದ್ದಿಲ್ಲ ಸರ್. ಕಡ್ಡಿ ನಾಟಿ ಮಾಡಿದೆ, ಮತ್ತು ಅದು ಬೆಳೆ ಹೇಗೆ ಬೆಳೆಯೋದು ಅನ್ನೋದು ಕೂಡ ಗೊತ್ತಿದ್ದಿಲ್ಲ. ಇಲಾಖೆ ಅವ್ರ ಸಂಪರ್ಕದಿಂದ ಮತ್ತು ನಮ್ಮ ಸಂಬಂಧಿಕರು ಊರ ಹತ್ತಿರ ಇದ್ದಾರೆ ಸರ್, ಅವ್ರ ಜೊತೆಯಲ್ಲಿ 2 ಬೆಳೆ ಬೆಳೆದೆ ಸರ್. ನಾನು ಸೊಪ್ಪು ಹೊಲದಲ್ಲಿ ಬೆಳೆಸಿ ಮರಿಯನ್ನು ಈ ಸೊಪ್ಪಿನಲ್ಲಿ ತೊಗೊಂಡೋಗಿ ಒಂದು 3 ಕಿಲೋಮೀಟರ್ ಸರ್, ಅಲ್ಲಿ ತೊಗೊಂಡೋಗಿ ರೇಷ್ಮೆ ಹುಳು ಸಾಕಣೆ ಮಾಡಿ 2 ಬೆಳೆ ಆದಮೇಲೆ ಮತ್ತೆ ಅವರು ಇಲ್ಲ ನಿನ್ನ ಹತ್ರ ಮಾಡ್ಕೊಂಬಿಡು ಅಂತಂದ್ರೆ ಸರ್. ಮತ್ತು ಅಲ್ಲಿಂದ ಬಾಡಿಗೆ ಮನೆ ಮಾಡ್ಕೊಂಡು ತಿರ್ಗಾ ಒಂದು 2 ವರ್ಷ ಬಿಟ್ಟು ಸ್ವಂತ ಈಗ ಜಮೀನಲ್ಲಿ ರೇಷ್ಮೆ ಹುಳು ಸಾಕಣೆ ಮನೆ ಕಟ್ಕೊಂಡ್ವಿ ಸರ್. ಈ ರೇಷ್ಮೆಯಿಂದ ತಾವು ಆರ್ಥಿಕವಾಗಿ ಯಾವ ಮಟ್ಟಕ್ಕೆ ಬಂದ್ರಿ ಸರ್? ಹೇಳಕ್ಕೆ ಆಶ್ಚರ್ಯ ಸರ್, ಅಷ್ಟೊಂದು ಅಭಿವೃದ್ಧಿ ಹೊಂದಿದೆ ಸರ್ ರೇಷ್ಮೆಯಿಂದನೇ. ನಾವು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಿರೋದು. ಇದು ತಿಂಗಳ ಬೆಳೆ ಸರ್, ಇದು 2 ಬ್ಯಾಚ್ ಮಾಡ್ಕೊಂಡ್ರೆ ತಿಂಗಳಿರುತ್ತೆ ಸರ್, ಮತ್ತು ಗ್ಯಾಪ್ ಇರೋಲ್ಲ. ಮತ್ತು ಒಂದು ಬ್ಯಾಚಲ್ಲಿ ರೇಟ್ ಇಲ್ಲ ಅಂದರೆ ಇನ್ನೊಂದು ಬ್ಯಾಚಲ್ಲಾದರೂ ಸಿಕ್ಕೇ ಸಿಗುತ್ತೆ, ಪರವಾಗಿಲ್ಲ, ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ರೇಷ್ಮೆಯಲ್ಲಿ ನಾವು ಚೆನ್ನಾಗಿ ನೋಡ್ಕೊಂಡಷ್ಟು ಎಷ್ಟು ಶ್ರಮ ಪಡ್ತೀವಿ ಅಷ್ಟೇ ಲಾಭ ಇದೆ ಸರ್ ಇದರಲ್ಲಿ. ಇದರಲ್ಲಿ ಶ್ರಮ ಮತ್ತು ನಿರ್ವಹಣೆ ಕೂಡ ಭಾಳ ಮುಖ್ಯ ಆಗುತ್ತೆ. ಈ ರೇಷ್ಮೆ ಬೆಳೆಯ ನಿರ್ವಹಣೆ ಯಾವ ರೀತಿ ಇದೆ ಸರ್? ಈಗ ನಾವು ಮೊದಲು ಸೊಪ್ಪು ಬೆಳೆಸ್ಬೇಕು ಸರ್. ಈಗ ಕಡ್ಡಿ ಹಾಕಿದ್ಮೇಲೆ ಸೊಪ್ಪನ್ನು ಬೆಳೆಸಿ ಅದರಲ್ಲಿ ಗೊಬ್ಬರ, ಈಗ ಕೊಟ್ಟಿಗೆ ಗೊಬ್ಬರನ ಚೆನ್ನಾಗಿ ಕೊಡ್ಬೇಕು ಸರ್. ಕೊಟ್ಟು ಸದೃಢವಾಗಿ ಸೊಪ್ಪು ಬೆಳೆದ್ಮೇಲೆ ಮತ್ತು ಮೊಟ್ಟೆ ಥರ ಸರ್, ಮೊಟ್ಟೆ ಈಗೆಲ್ಲ ಮರಿಗೆ ಸಿಗ್ತವೆ ಸರ್, ಈಗೆಲ್ಲ ಚಾಕಿ ಮರಿ ಅಂತ ಸಿಗ್ತವೆ. ಈಗ ಅವು ಚಾಕಿ ಸಾಕಾಣಿಕೆ ಕೇಂದ್ರದಿಂದ ನೇರವಾಗಿ ನಮ್ಮ ಮನೆ ಹತ್ರ ತಂದು ಕೊಡ್ತಾರೆ ಸರ್, 2ನೇ ಜ್ವರ ಎದ್ದಿರತಕ್ಕಂಥ ಮರಿ. ಅವನ್ನ ನಾವು ವಾತಾವರಣ, ಈಗ ಲ್ಯಾಕ್ಟೋಮೀಟ್ರ್ ತಂದೀವಿ, ಲ್ಯಾಕ್ಟೋಮೀಟ್ರ್ ಪ್ರಕಾರ ನಾವು ವಾತಾವರಣ ಕೊಟ್ಕೊಂಡು ಗಾಳಿ ಕೊಟ್ಕೊಂಡು ಆಮೇಲೆ ಈಗ ವೈಜ್ಞಾನಿಕವಾದ ಒಂದು ಮನೆ ಕಟ್ಕೊಂಡು ಅದಕ್ಕೆ ಎಷ್ಟು ಗಾಳಿ ಬೆಳಕು ಎಷ್ಟು ಬೇಕಾಗುತ್ತೆ ಅಂತ ಮನೆ ಕಟ್ಕೊಂಡು ಈಗ ಚೆನ್ನಾಗಿ ಬೆಳೀತಿದ್ವಿ ಸರ್, ಏನು ತೊಂದರೆ ಇಲ್ಲ. ಈಗ ಅದು ಬಹಳ ಸೂಕ್ಷ್ಮತೆಯಿಂದ ಬೆಳೆಯೋಕೆ ಸರ್, ಅದು ಸೊಪ್ಪನ್ನ ಕೊಡೋದು, ಮತ್ತು ಜ್ವರಕ್ಕೆ ಸ್ಟಾಪ್ ಮಾಡೋದು, ಮತ್ತು ಅದನ್ನು ರಿಶು ಮಾಡ್ಕೊಂಡು ಮತ್ತು ಮೇಸಿ ಮತ್ತು ಚಂದ್ರಿಕೆ ಬಿಡೋದು, ಹಣ್ಣಿ ಬಿಡೋದು, ಮತ್ತು ಗೂಡು ಬಿಡಿಸೋದು, ಅದನ್ನ ಮಾರ್ಕೆಟ್ಗೆ ಒಯ್ಯೋದು, ಈ ಥರ ನಾನಾ ರೀತಿಯಾದ ಒಂದು ಕ್ರಮ ಇದೆ ಸರ್. ಅದು ಅಂದರೆ ನಿರಂತರವಾಗಿ ಚಟುವಟಿಕೆ ಇರುತ್ತೆ, ಬಟ್ ಅದನ್ನು ನಾವು ಖುದ್ದಾಗಿ ನಿಖರವಾಗಿ ಮಾಡಬೇಕಾಗತ್ತೆ ಸರ್, ಕ್ರಮಬದ್ಧವಾಗಿ ನಿರ್ವಹಣೆ ಮಾಡೋಕೆ ಸರ್. ಇವಾಗ ಎಷ್ಟು ವರ್ಷ ಆಯಿತು ಬಸವರಾಜ ನೀವು ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇದ್ದೀವಿ? ಈಗ 2002ರಿಂದಲೇ ರೇಷ್ಮೆ ಹಾಕಿದ್ವಿ ಸರ್. ಅಲ್ಲಿಂದ ಇಲ್ಲಿವರೆಗೆ ನಾ ಈಗ ರೇಷ್ಮೆ ಕಡ್ಡಿನೂ ತೆಗೆದಿಲ್ಲ, ಒಂದೆರಡು ಪ್ಲಾಟ್ ಹಂಗೆ ಇದೆ, ಮತ್ತು ಇಳುವರಿನೂ ಕುಂಠಿತ ಆಗಿಲ್ಲ, ಆಮೇಲೆ ಬೇಸರನೂ ಆಗಿಲ್ಲ. ಎಷ್ಟೋ ಸರಿ 80 ರೂಪಾಯಿ ಕೆ ಜಿ ಕೂಡ ಕೊಟ್ಬಂದಿದ್ದೀನಿ ಸರ್ ರೇಷ್ಮೆ ಗೂಡು, 603 ರೂಪಾಯಿ ಒಂದು ಕೆ ಜಿ ಕೂಡ ಮಾರ್ಕೊಂಡ್ರೆ ಮಾಡಿ. ಅಂದರೆ ಅಷ್ಟು ಏರಿಳಿತ ಇರುತ್ತೆ. ಹೌದು ಸರ್, ಹೌದು ಸರ್. ಅವು ಒಂದೊಂದು ಟೈಮಲ್ಲಿ ಅದು ದಾರ ಕಡಿಮೆ ಆದಾಗ ಒಂದಿದು, ಹೋದ ವರ್ಷ 603 ರೂಪಾಯಿ ಒಂದು ಕೆ ಜಿ ರೇಷ್ಮೆ ಗೂಡು ರೇಟ್ ಸಿಗಿದೆ ಸರ್. ಈಗ ಸರ್ ಅದು ರೇಟ್ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ, ಅದು ದಾರ ವೇರಿಯೇಷನ್ ಆದಾಗ ಒಂದೊಂದು ದಿನ 2 ದಿನಕ್ಕೂ ರೇಟ್ ಏರುಪೇರು ಆಗ್ತಿರ್ತದೆ. ಆದರೆ ಈ ರೇಟ್ ಏರುಪೇರು ಆಗೋದು ಸಹಜ ಅಂತ ತಾವು ತಗೊಂಡು ಅದನ್ನು ನಿರಂತರವಾಗಿ ನೀವು ರೇಷ್ಮೆ ಕೃಷಿ ಮಾಡ್ತಾ ಇದ್ದೀರಿ? ಹೌದು ಸರ್. ಆಮೇಲೆ ಈಗ ಈ ಕೂಡ್ಲಿಗಿ ಸಮೀಪ ತಾವಿದ್ದೀರಿ, ತಮ್ಮ ಹಿಡುವಳಿ ಜಮೀನು ಇರೋದು ಈ ಮಾಕನಡುಕು ಗ್ರಾಮದಲ್ಲಿ. ಇಲ್ಲಿಂದ ಈ ರೇಷ್ಮೆ ಗೂಡುಗಳ ಮಾರಾಟ ಯಾವ ರೀತಿ ಮಾಡ್ತೀರಿ, ಯಾವ ರೀತಿ ಇದೆ? ನಮ್ಮೂರಿಂದ ಈಗ ಬಸ್ ಇದೆ ಸರ್, ಈಗ ಚಿಕ್ಕ ಜೋಗಿಳಿಯಿಂದ ರಾಮನಗರ ಪ್ರೈವೇಟ್ ಬಸ್ ಇದೆ ಸರ್. ಒಂದು ಮೂಟೆ ಅಂದರೆ ಒಂದು 60 ಕೆಜಿಯಿಂದ 80 ಕೆಜಿ ತನಕ ಒಂದು ಮೂಟೆ ಗೂಡು ತುಂಬ್ತೀವಿ ಸರ್. ಆಮೇಲೆ ಒಬ್ಬ ಮನುಷ್ಯ ಒಂದು ಮೂಟಿಗೆ 240 ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ ಸರ್ ಇಲ್ಲಿಂದ ರಾಮನಗರ. ಅಂದರೆ ಗೂಡನ್ನ ಸೇಫ್ಟಿಯಾಗಿ ತಗೊಂಡೋಗ್ತಾರೆ ಅವರು, ಅಂದರೆ ಅವ್ರ ಜವಾಬ್ದಾರಿ. ಮೂಟೆ ಬಸ್ಸಿನ ಮೇಲೆ ಹಾಕಿದ್ದೆ ಅಲ್ಲಿಂದ ಕೆಳಗಡೆ ಇಳಿಸೋ ತನಕ ಅವ್ರು ನೆನೆದಂಗೆ ಅದನ್ನು ಜೋಪಾನವಾಗಿ ತಗೊಂಡೋಗಿ ನಮ್ಗೆ ಇಳಿಸ್ಕೊಡೋದು. ಮತ್ತು ಅಲ್ಲಿಂದ ಮಾರ್ಕೆಟ್ ಸರ್, ಅಲ್ಲಿ ರಾಮನಗರ ಮಾರ್ಕೆಟ್ ಸರ್, ಇಡೀ ವಿಶ್ವದಲ್ಲಿ 8ನೇ ಮಾರುಕಟ್ಟೆ ಅದು ರಾಮನಗರ. ಅತಿ ಹೆಚ್ಚು ಗೂಡು ಬರುತ್ತೆ ಸರ್, ಇಡೀ ನಮ್ಮ ರಾಜ್ಯ ಹೊರ ರಾಜ್ಯಗಳಿಂದ ಕೂಡ ಗೂಡು ಬರುತ್ತೆ. ಅಲ್ಲಿ ಈ ಟೆಂಡರ್ ಅಂತ ಇರುತ್ತೆ ಸರ್, ಅಲ್ಲಿ ನಮ್ಮ ಗೂಡಿನ ಗುಣಮಟ್ಟದ ಪ್ರಕಾರ ಅವರು ಮೊಬೈಲಲ್ಲೇ ಅವ್ರು ರೇಟ್ ಹಾಕಿ ನಮಗೆ ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ ಸರ್ ಅದು ರೇಟ್. ಅದು ಯಾವ ರೇಟ್ ನಮ್ಗೆ ಇಷ್ಟ ಆದರೆ ನಾವು ಕೊಡ್ಬೋದು ಸರ್, ಇಲ್ಲಾಂದ್ರೆ ನೆಕ್ಸ್ಟ್ ಬೀಟ್ ಹಾಕ್ಬೋದು, ಮತ್ತು ನೆಕ್ಸ್ಟ್ ತಿರುಗಿ ದಿನ ಕೂಡ ಹಾಕ್ಬೋದು ಸರ್. ಇಲ್ಲೇನು ಕೊಡಲೇಬೇಕಂತೇನಿಲ್ಲ. ಆಮೇಲೆ ಹೆಚ್ಚು ದಿನ ಇದನ್ನು ಶೇಖರಣೆ ಮಾಡೋಕ್ಕೂ ಆಗಲ್ಲ ಸರ್, ಒಂದಿನ 2 ದಿನ ಮಾತ್ರ ಇಡ್ಬೋದು. ಅದಾದ್ಮೇಲೆ ಕೊಡಲೇಬೇಕಾಗತ್ತಾರೆ, ಇಲ್ಲಾಂದ್ರೆ ಅದು ಸ್ಟೀಮ್ ಅಂತ ಮಾಡಿ ಇಡ್ತಾರೆ ಸರ್ ಕೆಲವರು, ಅದಕ್ಕೆಲ್ಲ ವ್ಯವಸ್ಥೆ ಬೇಕು ಸರ್. ಈ ಗೂಡುಗಳ ಗುಣಮಟ್ಟ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಯಾವ ರೀತಿ ನಿರ್ಧಾರ ಮಾಡ್ತಾರೆ? ಅಂದರೆ ಅವರು ಗಟ್ಟಿ ಇರೋ ಸರ್, ಗೂಡು ಗಟ್ಟಿ ಇರಬೇಕು, ಸೈಜ್ ಇರಬೇಕು. ನಮ್ಮ ಹುಳ ಚೆನ್ನಾಗಿ ಮೇದಿದ್ರೆ ಗೂಡು ಸೈಜ್ ಚೆನ್ನಾಗಿರುತ್ತೆ, ಹುಳ ದಪ್ಪ ಬರುತ್ತೆ, ಸೈಜ್ ಚೆನ್ನಾಗಿ. ಆಮೇಲೆ ದಾರನೂ ಗಟ್ಟಿ ಇರೋ ಸರ್, ಗೂಡು ಹಿಂಗೆ ಅಮಿಕಿದ್ರೆ ಗಟ್ಟಿ ಬರೋಕ್ಕೆ ಸರ್. ಅದು ಮೆತ್ತಗಿದ್ರೆ ಗೂಡು ಗುಣಮಟ್ಟ ಕಡಿಮೆ ಐತೆ, ದಾರದ ಪ್ರಮಾಣ ಕಡಿಮೆ ಐತೆ. ಅದು ದಾರ ಜಾಸ್ತಿ ಇದ್ದಷ್ಟು ನಮಗೆ ಅವರು ರೇಟ್ ಕೊಡ್ತಾರೆ ಸರ್ ನಮಗೆ. ಈ ರೇಷ್ಮೆ ಕೃಷಿಯನ್ನು ತಾವೇನು ಶುರು ಮಾಡಿದ್ರಿ, ಅದ್ರ ಜೊತೆಗೆ ಮತ್ತೆ ಸಮಗ್ರ ಕೃಷಿ ಪದ್ಧತಿ ಅನುಸರಿಸಬೇಕು ಅಂತ ಹೇಳಿ ಹೈನುಗಾರಿಕೆ ಕೂಡ ಶುರು ಮಾಡಿದ್ರಿ. ಹೌದು, ಅದರ ಅನುಭವ ಯಾವ ರೀತಿ ಸರ್? ಇದು 12,000 ರೂಪಾಯಿ ಒಂದು ಆಕಳ ತಂದಿದೆ ಸರ್. 2006 ಬರೀ 12,000 ರೂಪಾಯಿಗೆ ಒಂದು ಹಸು ತಂದಿದೆ ಸರ್. ಆ 12,000 ರೂಪಾಯಿ ಹಸುವಿಂದ 5 ಹೆಣ್ಗಾರ ಕೊಟ್ಟು ಸರ್ ನಮಗೆ, 5 ಹೆಣ್ಗಾರ ಕೊಟ್ಟು. ಅವಾಗ ಹಾಲಿನ ರೇಟು ಬರೀ 10 ರೂಪಾಯಿ ಸರ್, KMF ₹8 ಸರ್. ನಾವು ಹೊರಗಡೆ 10 ರೂಪಾಯಿ ಮಾರಾಟ ಮಾಡ್ತೀವಿ ಸರ್. ಅದಾದಮೇಲೆ 2014-15 ನಮ್ಮೂರಲ್ಲಿ ಡೈರಿ ಓಪನ್ ಮಾಡಿದೆ ಸರ್. ಡೈರಿ ಓಪನ್ ಮಾಡಿ ನಾವೇ ಖುದ್ದಾಗೆಲ್ಲ ಜವಾಬ್ದಾರಿ ತಗೊಂಡು ಈಗ ಸುಮಾರು 4 ಹಸುಗಳಿಂದ ಈಗ ದಿನ 20 ಲೀಟ್ರ್ ಹಾಲು ಕೊಡ್ತಿದ್ದೀವಿ ಸರ್. ಪ್ರತಿದಿನ 20, ಒಂದು ಊಟಿಗೆ 20 40 ಲೀಟ್ರ್ ಹಾಲು ಕೊಡ್ತಿದ್ದೀವಿ ಸರ್. 4 ರಾಸುಗಳಿವೆ ಸರ್? 4 ರಾಸು ಇದೆ ಸರ್. ಇದರ ಜೊತೆಗೆ ಈ ರಾಸುಗಳಿಗೆ ಮೇವಿನ ಸಲುವಾಗಿ ಏನು ವ್ಯವಸ್ಥೆ ಮಾಡ್ಕೊಂಡು? ಈಗ ನೇಪಿಯರ್ ಹಾಕಿ ಸರ್, ಹೊಲದಲ್ಲಿ ನೇಪಿಯರ್ ಇದೆ. ಮತ್ತು ನಮ್ಮ ಜಮೀನಲ್ಲಿ ಸಿಗ್ತಕ್ಕಂಥ ಒಣಮೇವು, ಮತ್ತು ಹೊರಗಡೆ ಜಮೀನಿಂದಲೂ ಸ್ವಲ್ಪ ಶೇಖರಣೆ ಮಾಡ್ಕೊಂಡ್ಬಿಡ್ತೀವಿ ಸರ್. ಸಿಗೋ ಸಂದರ್ಭದಲ್ಲಿ ಅದನ್ನ ಶೇಖರಣೆ ಮಾಡಿಟ್ಕೊಂಡು ಅದನ್ನು ನಿಧಾನವಾಗಿ ಅದು ನೆಕ್ಸ್ಟ್ ಬರೋವರೆಗೆನ ಅದನ್ನ ಕೊಡ್ಕೊಂತ ಹೋಗ್ತಿರ್ತೈತೆ ಸರ್. ಯಾವ ತಳಿಯ ಹಸುಗಳನ್ನು ಇಟ್ಕೊಂಡಿದ್ದೀರಿ ಸರ್? ಸರ್, ಒಂದು ನಾಟಿ ಇದೆ ಸರ್, ಇನ್ನು 3 HF ಇದೆ ಸರ್. ಇದರ ನಿರ್ವಹಣೆ? ನಿರ್ವಹಣೆ ನಾವೇ ಮನೆಯಲ್ಲೇ ಮಾಡ್ತೀವಿ ಸರ್. ಇದಕ್ಕೇನು ಹೆಚ್ಚಿನ ಆಳಿನ ಅಗತ್ಯತೆ ಮಾಡ್ಕೊಂಡಿಲ್ಲ. ಜಮೀನಲ್ಲೇ ದನ ಕಟ್ತೀವಿ, ಅಲ್ಲೇ ಮೇವಿರುತ್ತೆ, ನೀರಿರ್ತದೆ. ಸರಳ ರೀತಿ ಅಂದರೆ ಹೆಚ್ಚು ಹಾಲು ಕೊಡತಕ್ಕ ಹಸುಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿಲ್ಲ. 4 ಲೀಟ್ರ್, 5 ಲೀಟ್ರ್, 6 ಲೀಟ್ರ್ ಒಳಗಡೆ ಹಾಲು ಕೊಡ್ತಕ್ಕಂಥ ಹಸುನ ಆಯ್ಕೆ ಮಾಡ್ಕೊಂಡ್ವಿ. ಇವುದ ಒಂದು ಆರೈಕೆ ಕಡಿಮೆ ಮಾಡಿದ್ರೆ ನಡೀ ಸರ್. 10 ಲೀಟ್ರ್, 15 ಲೀಟ್ರ್ ಒಂದು ಊಟಿಗೆ ಹಾಲು ಕೊಡ್ತಕ್ಕಂಥವಕ್ಕೆ ಹೆಚ್ಚಿನ ಕಾಳಜಿ ತಗೊಬೋದು ಸರ್. ಅವಕ್ಕೆ ಪ್ರತಿಯೊಂದರಲ್ಲಿ ಈಗ ಸ್ನಾನ ಮಾಡಿಸ್ಬೇಕು, ಮತ್ತು ಅವು ಸ್ವಲ್ಪ ಸೂಕ್ಷ್ಮ ಇದ್ದಂಗೆ ಅವಕ್ಕೆ ರೋಗ ರುಜಿನಗಳನ್ನು ನೋಡ್ಕೊಬೇಕು. ಇಂಥ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಸರ್. ಈಗ ನಮ್ಮ ವಾತಾವರಣಕ್ಕೆ ಇಲ್ಲೇ ಹುಟ್ಟಿ ಬೆಳೆದಂಥವು ಏನು ಸರಿದೋಗುತ್ತೆ ಅಂತ ಮಾಡ್ಕೊಂಡಿದ್ದೆ ಸರ್. ಒಬ್ಬ ಕೃಷಿಕ ಆರ್ಥಿಕವಾಗಿ ಸದೃಢವಾಗಿ ಇರಬೇಕು ಅಂತಂದರೆ ಸಮಗ್ರ ಕೃಷಿ ಪದ್ಧತಿ ತುಂಬ ಸಹಾಯಕ ಅಂತ ನಿಮ್ಗೆ ಅನಿಸುತ್ತಾ ಹೇಗೆ? ಹೌದು ಸರ್, ಒಂದೇ ಬೆಳೆ ಮಾಡೋದ್ರಿಂದ ಕೆಲವೊಂದು ಸರಿ ನಷ್ಟ ಬೇಸರ ಏನೋ ಆಗ್ಬಿಡುತ್ತೆ ಸರ್. ಅದು ಅದರಿಂದ ಏನು ಸಿಗಲಿಲ್ಲ ನನಗೆ ಅಂತಂದು ಅದನ್ನ ತೆದಿಸೋ ಒಂದು ಸಂದರ್ಭ ಕೂಡ ಇರುತ್ತೆ ಸರ್. ಅದು ಬೇಡೇ ಬೇಡಪ್ಪ ನನಗೆ, ಈ ಕೃಷಿನೇ ಬೇಡ, ಈ ಬೆಳೆನೇ ಬೇಡ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡ. ಆದರೆ ಸಮಗ್ರ ಕೃಷಿದಾಗ ಒಂದಿಲ್ಲಾಂದ್ರೆ ಒಂದು ಕೈ ಹಿಡಿತಿರ್ತದೆ ಸರ್. ಈಗ ಹೈನುಗಾರಿಕೆಯಿಂದ ಸ್ವಲ್ಪ ಹಣ ಸಿಗುತ್ತೆ, ರೇಷ್ಮೆಯಿಂದ ಹಣ ಸಿಗುತ್ತೆ, ಈ ತರಕಾರಿ ನಾವು ತರಕಾರಿನ ಹಾಕ್ತಿದ್ರು ಜೊತೆಯಲ್ಲಿ ಈ ತರಕಾರಿಯಿಂದ ಮನೆಗೂ ಬೇಕಾಗುತ್ತೆ, ಹೆಚ್ಚಿನ ಇದ್ದರೆ ಮಾರಾಟ ಮಾಡ್ಬೋದು. ಆಮೇಲೆ ಮನೆ ಬೇಕಾದಂಥದ್ದು ಎಲ್ಲ ಜೋಳ, ಶೇಂಗಾ, ಮತ್ತು ಅಕಡಿ ಕಾಳುಗಳಾಗಲಿ, ಹೆಸರು, ಉದ್ದು, ಅಲಸಂದಿ, ಈ ಥರ ಎಲ್ಲ ಬೆಳೆ ಮನೆಗೂ ಬರ್ತವೆ, ಮತ್ತು ಹೊರಗಡೆನೂ ಮಾರಾಟ ಮಾಡ್ಬೋದು. ಈಗ ನಾವೇನು ಮಾಡೋಕ್ಕಂದ್ರೆ ನಮಗೆ ಬೇಕಾದಂಥ ಪದಾರ್ಥಗಳನ್ನ ಬೆಳ್ಕೊಂಡು ಅಗತ್ಯ ಇದ್ದ ಮಾತ್ರ ಖರೀದಿ ಮಾಡ್ಕೊಂಡ್ರೆ ನಾವು ರೈತರು ಮುಂದೆ ಬರೋಕ್ಕೆ ಸಾಧ್ಯ ಸರ್. ಈಗ ನಾವು ಒಂದು ಬೆಳೆ ಬೆಳೆದನ್ನು ಕೊಟ್ಟು ಮತ್ತೆಲ್ಲದನ್ನು ನಾವು ಖರೀದಿ ಮಾಡ್ಕೊಂಡು ತರಕಂದ್ರೆ ಅಲ್ಲಿ ಬರ್ತಕ್ಕಂಥ ಆದಾಯ ಖರ್ಚಿನ ರೂಪದಲ್ಲಿ ಹೋಗ್ಬಿಡೋದು ಸರ್. ನಿಮ್ಮ ಈ ಕೃಷಿಯಲ್ಲಿ ತಾವು ಕಂಡುಕೊಂಡಿರೋ ಯಶಸ್ಸಿನ ಮೂಲ ಗುಟ್ಟು ಯಾವುದು ಅಂತ ಹೇಳ್ತೀರಿ ಬಸವರಾಜ್? ಮೊದಲನೇದಾಗಿ ಶ್ರಮ, ಆಮೇಲೆ ಜಾಗರೂಕತೆಯಿಂದ ನಾವು ಕೃಷಿಯನ್ನು ಪ್ರಾರಂಭ ಮಾಡೋದು. ಯಾವ್ದು ಮಾಡಿದರೆ ಅನುಕೂಲ, ಯಾವ್ದು ಮಾಡಿದರೆ ಅನಾನುಕೂಲ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅವಸರ ಬಿಡದೆ ಒಂದು ಕೃಷಿಯಲ್ಲಿ ಮುಂದುವರೆದ್ರೆ ಯೋಚನೆ ಮಾಡಿ ಈಗ ಇನ್ನೊಬ್ಬರನ್ನ ಕೇಳಿ ಇದು ಮಾಡಿದರೆ ಹೇಗೆ ಏನು ಅಂತ ಕೇಳಿ ಮಾಡೋದ್ರಿಂದಲೂ ಅನುಕೂಲ ಇದೆ ಸರ್. ಇದರ ಜೊತೆಗೆ ನಮ್ಮ ಕೃಷಿಯಲ್ಲಿ ಅನವಶ್ಯಕ ವೆಚ್ಚಗಳನ್ನು ಕಡಿಮೆ ಮಾಡೋದ್ರಿಂದ ಕೂಡ ರೈತ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇದೆಯಾ ಹೇಗೆ? ಹೌದು ಸರ್, ಹೌದು ಸರ್, ಅದು ನಿಜವಾದ ಮಾತು. ಈಗಲೂ ನಂದು ಸೈಕಲ್ ಇದೆ ಸರ್, ನೀವು ನಂಬ್ತಿರಲಿಲ್ಲ. ಈಗ ಬೈಕ್ ಹೊಡೆಯೋದ್ರಿಂದ ಎಷ್ಟು ವೆಚ್ಚ ಆಗ್ಬೋದು, ಸೈಕಲ್ ಹೊಡೆಯೋದ್ರಿಂದ ಎಷ್ಟು ವೆಚ್ಚ ಕಡಿಮೆ ಆಗ್ಬೋದು. ಇಲ್ಲೇ ನೋಡಿ, ಯಂತ್ರ ಉಪಕರಣ ಈಗ ಮತ್ತು ಆಳುಕಾಳಿನ ಖರ್ಚು ಇದನ್ನು ಆದಷ್ಟು ಕಮ್ಮಿ ಮಾಡ್ಕೊಂಡಾಗ ಮಾತ್ರ ನಮ್ಮ ರೈತ ಮುಂದೆ ಬರೋಕ್ಕೆ ಸಾಧ್ಯ ಸರ್. ಈಗ ನಾವು ವೆಚ್ಚ ಮಾಡೋದ್ರಿಂದ ಆದಾಯನ ಸೋರಿ ಹೋಗ್ಬಿಡು ಸರ್, ತಡ ಮಾಡ್ದಂಗೆ ಸೋರಿ ಹೋಗುತ್ತೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಯಾವುದು ವೆಚ್ಚ ಕಡಿಮೆ ಆಗುತ್ತೋ ಅದು ನೋಡ್ಕೊಂಡು ಮುಂದುವರೆದ್ರೆ ಯಶಸ್ಸು ಕಾಣ್ಬೋದು ಸರ್. ಇದ್ರ ಜೊತೆಗೆ ಯಾವತ್ತಾದರೂ ನಿಮಗೆ ಈ ಕಾರ್ಮಿಕರ ಸಮಸ್ಯೆ ಕಾಡಿದೆಯಾ ಹೇಗೆ? ಸರ್ ಕಾಡು ಸರ್, ಸಹಜವಾಗಿ ಅದು ಒಂದೊಂದು ಸಂದರ್ಭದಲ್ಲಿ ಕಾಡುತ್ತೆ. ಅದನ್ನು ಸ್ವಲ್ಪ ತಾಳ್ಮೆಯಿಂದ ನಿರ್ವಹಣೆ ಮಾಡಿದರೆ ಏನು ಕಷ್ಟ ಇಲ್ಲ ಸರ್. ಅವಸರ ಬಿದ್ದರೆ ಹಾಗೆ ಒಟ್ಟು ಆ ಸಂದರ್ಭನ ಸರಿದೂಗೋ ಅಂತ ಬೆಳೆಗಳು ಹಾಕ್ಯಂಗೆ ಸರ್. ನಾವು ಈಗ ಸ್ವಲ್ಪ ಹಿಂದೆ ಮುಂದೆ ಬೆಳೆ ಹಾಕೋಣೋದು, ಮತ್ತು ಎಡೆ ಕುಂಟೆ ಹೊಡೋದು, ಸ್ವಲ್ಪ ಕಳೆ ಕಳೆಯೋದು. ಈ ನಮ್ಮ ಕಡೆ ಎಲ್ಲ ಕೃಷಿ ಬೆಳೆ ಒಂದೇ ಸರಿ ಶೇಂಗಾ ಹಾಕಿಬಿಡ್ತಾರೆ ಸರ್. ಶೇಂಗಾ ಹಾಕಿ ಆ ಸಂದರ್ಭದಲ್ಲಿ ಕಳೆ ತೆಗೆಯೋದು ತುಂಬ ಕಷ್ಟ ಸರ್. ಅವ್ರವ್ರ ಹೊಲಗಳು ಅವರಲ್ಲಿ ತಕ್ಕೊಂಡು ಮತ್ತು ಆ ಸಂದರ್ಭದಲ್ಲಿ ಮಾತ್ರ ಸಮಸ್ಯೆ ಆಗುತ್ತೆ. ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂತೀವಿ, ಹಿಂದೆ ಮುಂದೆ ಮಾಡ್ಕೊಂಡು ಮತ್ತು ಕಳೆನಾಶಕ ಹೊಡೆಯಲ್ಲ, ರಾಸಾಯನಿಕಗಳು ಬಳಸಲ್ಲ ಅವು. ಅದನ್ನು ನಿಧಾನವಾಗಿ ಎಡೆ ಕುಂಟೆಯಲ್ಲಿ ಸ್ವಲ್ಪ ಕಳೆ ಕಳೆದು ನಂತರ ತೆಗೆಸಿ ಇದು ಮಾಡ್ತೀವಿ ಸರ್. ಅದ್ರ ಜೊತೆಗೆ ಸ್ವಂತವಾಗಿ ದುಡಿಲಿಕ್ಕೂ ಕೆಲಸ ಮಾಡಲಿಕ್ಕೂ ರೈತ ಸಿದ್ಧನಾಗಿರ್ಬೇಕಾಗತ್ತೆ. ಹೆಚ್ಚಾಗಿ ಎಲ್ಲ ರೀತಿಯನ್ನು ನಾವು ಆಳುಗಳ ಮೇಲೇ ಮಾಡಲಿಕ್ಕೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಹೌದು ಸರ್, ಅದನ್ನೆಲ್ಲ ನೀವು ಸ್ವಂತನೇ ಮಾಡ್ತೀರಿ ಕಾಣ್ತದೆ. ಹೌದು ಸರ್, ಹೌದು ಸರ್, ಮನೆಯವರಾಗಲಿ ನಾವಾಗಲಿ ಸ್ವಂತ ಮಾಡ್ಕೊಂಡು ಹೋಗೋದ್ರಿಂದ ಪ್ರಗತಿ ಕಾಣ್ತದೆ ಸರ್, ನಷ್ಟ ಒಂದಿಲ್ಲ ಇಲ್ಲಿವರೆಗೆ. ಇದರಲ್ಲಿ ನಿಮ್ಮದು ಖುಷ್ಕಿ ಜಮೀನು ಅರ್ಧ ಇದೆ, ಅಂದರೆ ಈ ಮಳೆ ಆಶ್ರಯಿತ ಭೂಮಿ ಸ್ವಲ್ಪ ಇದೆ, ಅದರ ಜೊತೆಗೆ ಸುಮಾರು 4.5 ಎಕರೆಗೆ ನೀರಾವರಿ ಸೌಲಭ್ಯ ಇದೆ ಅಂತ ಹೇಳಿದ್ರಿ. ಇದರಲ್ಲಿ ಈ ಖುಷ್ಕಿ ಜಮೀನಿನಲ್ಲಿ ಯಾವ ರೀತಿಯ ಬೆಳೆಗಳನ್ನು ಬೆಳೀತೀರಿ ಮತ್ತು ನೀರಾವರಿ ಸೌಲಭ್ಯದಲ್ಲಿ ಏನನ್ನು ಬೆಳೀತೀರಿ? ಸರ್ ಈಗ ಖುಷ್ಕಿಯಲ್ಲಿ ಶೇಂಗಾ ಆಗ್ತದೆ ಸರ್, ಶೇಂಗಾ, ಆಮೇಲೆ ಊಟದ ಜೋಳ ಸರ್, ನಾಟಿ ಜೋಳ ಸರ್, ನಮ್ಮ ಕಡೆ ಅವಳ ತುರಿ ಅಂತಾರೆ. ಜೋಳ, ಶೇಂಗಾ, ಹುರುಳಿ, ಅದರಲ್ಲಿ ಅಲಸಂದಿ, ಸಜ್ಜೆ, ಈ ಥರ ಖುಷ್ಕಿ ಬೆಳೆ ಇರೋದು ಸರ್. ಅದಾದಮೇಲೆ ನೀರಾವರಿಯಲ್ಲಿ ತರಕಾರಿಗಳು, ಮೆಕ್ಕೆಜೋಳ, ರೇಷ್ಮೆ, ಆಮೇಲೆ ಈಗ ತೆಂಗಿದೆ ಸರ್ ನಮ್ಮಲ್ಲಿ, ಒಂದು 40 ಗಿಡ ತೆಂಗಿದೆ, ಒಂದು 10-15 ಪೇರ್ಲೆ ಗಿಡ ಇದ್ದಾವೆ, ಆಮೇಲೆ ಕರಿಬೇವಿನ ಗಿಡ ಇದ್ದಾವೆ, ಆಮೇಲೆ ಸೀಬೆ ಗಿಡ, ಇವು ಯಾವ ಸರ, ಅವು ಕಿತ್ತಲೆ ಹಣ್ಣಿನ ಗಿಡ ಇದ್ದಾವೆ ಒಂದು 2-3. ಈಗೆಲ್ಲೇನು ಬೇರೆ ಕಡೆ ಹೋದಾಗ ಗಿಡಗಳು ಸಿಕ್ಕಾಗ ಅವ್ನು ತಗೊಂಬಂದು ಸಾಕ್ತಿರ್ತೀನಿ. ಮಾವಿದಾವೆ ಒಂದು 2-3, ಈ ಥರ ಬೆಳೆಯಿದೆ ಸರ್ ನೀರಾವರಿಯಲ್ಲಿ. ಈ ಹಣ್ಣಿನ ಗಿಡಗಳನ್ನು ಕೂಡ ಬೆಳೆಸ್ತಾ ಇದ್ದೀರಿ, ಅದರಿಂದನೂ ಕೂಡ ನಿಮಗೆ ಲಾಭ ದಕ್ತಾ ಇದೆಯಾ? ಹ್ಞೂ ಸರ್, ದಕ್ತಾ ಇದೆ ಸರ್. ಅಲ್ಲಿ ಏನೇನು ಬೆಳೆಯುತ್ತೋ ಎಲ್ಲನೂ ಉಪಯೋಗ ಮಾಡ್ಕೊಂತೀವಿ ಸರ್. ಆಮೇಲೆ ಅದನ್ನ ಮಾರಾಟ ಮಾಡ್ತೀವಿ ಸರ್, ಹೆಚ್ಚಿನ ಮಟ್ಟದಲ್ಲಿದ್ದರೆ ಅದನ್ನ ಮಾರಾಟ ಮಾಡ್ಕೊಂಡು ಅಲ್ಲೇನು ನಾವು ವೇಸ್ಟ್ ಅಂತ ಮಾಡಲ್ಲ ಸರ್ ಯಾವುದನ್ನು. ಆಮೇಲೆ ದನದ ಸಗಣಿನೂ ನಾವು ನಮ್ಮ ಹೊಲಕ್ಕಾಗುವಷ್ಟು ಎಲ್ಲ ಮಾಡ್ಕೊಂಡ್ವಿ ಸರ್. ಹಸಿರೆಲೆ ಗೊಬ್ಬರ ಎಲ್ಲ ಗುಂಡಿಗೆ ಹಾಕಿ, ಮತ್ತು ಈ ರೇಷ್ಮೆ ಕಡ್ಡಿ ತ್ಯಾಜ್ಯ ಇರೋ ಸರ್, ಅದನ್ನು ಎಲ್ಲ ಮಣ್ಣು ಸೇರಿಸಿ ಅದನ್ನು ಗೊಬ್ಬರ ಮಾಡ್ಕೊಂಡು ಭೂಮಿಗೆ ಹಾಕಿ ಸರ್. ಆಮೇಲೆ ನಿಮ್ಮ ಭೂಮಿಯನ್ನು ಹೆಚ್ಚು ಹೆಚ್ಚಾಗಿ ತಂಪಾಗಿಡ್ಲಿಕ್ಕೆ ಯಾವ ಥರ ವ್ಯವಸ್ಥೆನ ನೀವು ಮಾಡ್ಕೊಂಡಿದ್ದೀರಿ? ಸರ್ ಈಗೆಲ್ಲ ಕೃಷಿ ಹೊಂಡ ಹಾಕೊಂಡಿದ್ದೀವಿ ಸರ್, ಒಂದು ನೀರು ಶೇಖರಣೆ ಮಾಡ್ಕೊಳಕ್ಕೆ ಕೃಷಿ ಹೊಂಡ. ಆಮೇಲೆ ಬದು ನಿರ್ಮಾಣ ಇದೆ ನಮ್ಮಲ್ಲಿ, ಮೊದಲಿಂದ ಬದು ನಿರ್ಮಾಣ ಇದೆ. ಮತ್ತು ಈಗ ಖುಷ್ಕಿ ಜಮೀನಲ್ಲೆಲ್ಲ ವರ್ಷದಲ್ಲಿ 1-2 ಎಕರೆ ಫ್ಲೋ ಹೊಡಿಸ್ತೀವಿ ಸರ್, 2 ಮಡಿಕೆದು. ಅದರಿಂದ ನೀರು ಚೆನ್ನಾಗಿ ಹಿಡಿಯುತ್ತೆ, ಮತ್ತು ಮಳೆ ಒಂದು ಮಳೆ ಕೈ ಕೊಟ್ಟರು ಬೆಳೆ ಬರುತ್ತೆ ಸರ್. ಸೊ ಎಲ್ಲ ರೀತಿಯಿಂದನು ಅನುಭವ ದಕ್ಕಿಸ್ಕೊಂಡು ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಆಲೋಚನೆಗಳನ್ನು ಇಟ್ಕೊಂಡು ತಾವು ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ ಬಸವರಾಜ್. ಸುಮಾರು ಈಗ 17 ವರ್ಷ ಆಯಿತು. ಈ 17 ವರ್ಷಗಳಲ್ಲಿ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಆದಂಥ ಬದಲಾವಣೆಗಳು ಏನೇನು ಅಂತೀರಿ? ಸರ್ ನಾನು ಮೊದಲು ಕೃಷಿ ಆರಂಭ ಮಾಡಿದಾಗ ನಮ್ಮ ಸಂಬಂಧಿಕರಾಗಲಿ ಯಾರೇ ಆಗಲಿ ಆರ್ಥಿಕ ಸಹಾಯ ಯಾರು ಮಾಡಲಿಲ್ಲ ಸರ್. ಅವಾಗ ಈಗ ಯಾರು ಕೇಳಿದ್ರು ಇಲ್ಲ ಅನ್ನೋಂಗಿಲ್ಲ ಸರ್, ಒಂದು ಖುಷಿ ಪಡ್ತಾರೆ. ಒಟ್ಟು ಹೊಲ ಮಾಡಿದ್ರೆ ಒಳ್ಳೆ ಅಭಿವೃದ್ಧಿ ಹೊಂದಿದೆ, ಚೆನ್ನಾಗಿ ಬೆಳೆದ, ಯಾರು ಹೇಳೇ ಇದ್ರು ಅವ್ರು ನನಗೆ ಏನು ಸಹಾಯ ಸಿಗಲ್ಲಪ್ಪ, ನೀನು ಸ್ವಂತ ಬೆಳೆದ ನನಗೆ ಕೊಡ್ಬೇಕು ನೀನು ಅನ್ಕೊಂಡಿದ್ರು. ಅದೇ ರೀತಿ ಬೆಳೆದು ಬಂದಿನಿ ಸರ್ ಈಗ. ಅಂದರೆ ಒಂದು ಕಾಲಕ್ಕೆ ನಿಮಗೆ ಯಾವುದೇ ರೀತಿಯ ಸಹಾಯ ಸಿಗದಿದ್ರು ಕೂಡ ಈಗ ಉಳಿದವರಿಗೆ ಸಹಾಯ ಮಾಡುವಂಥ ಸ್ಥಿತಿಗೆ ನೀವು ಬಂದಿದ್ದೀರಿ. ಹೌದು ಸರ್. ಒಟ್ಟಾರೆ ಈ ಕೃಷಿಯಿಂದ ನಿಮಗೆ ಆತ್ಮತೃಪ್ತಿ ಇದೆಯಾ ಹೇಗೆ? ಇದೆ ಸರ್, ಇದೆ ಸರ್. ಇವತ್ತಿಗೂ ನಾನು ಬೇಸರ ಅಂತ ಮಾಡ್ಕೊಂಡಿಲ್ಲ ಸರ್. ವ್ಯವಸಾಯಕ್ಕೆ ಬಂದೆ ನಾನು, ಇದರಲ್ಲಿ ಏನು ನನಗೆ ಲಾಭ ಇಲ್ಲ, ನನಗೇನು ನೆಮ್ಮದಿಲ್ಲ ಅಂತ ಅನ್ಕೊಂಡಿಲ್ಲ ಸರ್. ನನಗೆ ಆರೋಗ್ಯ ಚೆನ್ನಾಗಿದೆ, ಶಕ್ತಿ ಇದೆ, ಒಟ್ಟು ಸಮಸ್ಯೆ ಅಂತೂ ಏನು ನನಗೆ ಕಾಡಿಲ್ಲ ಸರ್. ಈ ಥರ ಮನೋಭಾವ ಇರುವ ತಮ್ಮಂಥ ರೈತರಲ್ಲಿ ಈಗ ಸಾಲ ಸೋಲ ಮಾಡಿಕೊಂಡು ಅನವಶ್ಯಕ ಕೃಷಿ ವೆಚ್ಚಗಳನ್ನು ಹೆಚ್ಚು ಮಾಡಿಕೊಂಡು ಅದರಿಂದ ಕೈ ಸುತ್ತಕೊಂಡು ಆತ್ಮಹತ್ಯೆಗೆ ಸೆಳೆದುಕೊಳ್ಳುವಂಥ ರೈತ ಮಿತ್ರರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆತ್ಮಸ್ಥೈರ್ಯ ಕುಂದಿಸ್ಕೊಂಬಾರ ಸರ್. ಒಂದು ಸಾಲನ ಯಾವ ರೀತಿ ತೀರಿಸ್ಬೋದು ಅಂತಂತ ಯೋಚನೆ ಮಾಡ ಸರ್. ಎಲ್ಲ ಬ್ಯಾಂಕ್ಗಳಲ್ಲಾಗಲಿ ಹೊರಗಡೆ ಆಗಲಿ ಕಾಲಾವಕಾಶ ಇದ್ದೇ ಇರುತ್ತೆ. ಅದನ್ನು ಸದ್ಯದ ಮಟ್ಟಿಗೆ ಎದೆಗುಂದು ಬಾರ ಸರ್ ಒಂದು ವಿಷಯ. ಆಮೇಲೆ ತಾಳ್ಮೆ ತಗೊಂಡು ಕೃಷಿಯಲ್ಲಿ ಮುಂದುವರೆದ್ರೆ ಅನುಭವಿಗಳ ಸಲಹೆ ತಗೊಂಡು ಆಮೇಲೆ ಆತ್ಮಾವಲೋಕನ ಮಾಡ್ಕೊಂಬ ಸರ್. ನಾನು ಏನು ಮಾಡಿದೆ, ನಾನು ತೊಗೊಂಡಿರೋ ದುಡ್ಡು ಏನು ಮಾಡಿದೆ, ಸಾಲ ತಗೊಂಡು ಏನು ಮಾಡಿದೆ, ಆವಾಗ ಅವ್ರಿಗೆ ಉತ್ತರ ಸಿಕ್ಕೆ ಸರ್. ಅಂದರೆ ಕೃಷಿ ಸಾಲವನ್ನು ತಗೊಂಡವರು ಅದನ್ನು ಕೃಷಿಗೆ ಬಳಸಬೇಕು, ಅದರ ಜೊತೆಗೆ ಹೆಚ್ಚು ಹೆಚ್ಚು ಸಮಗ್ರ ಕೃಷಿಯತ್ತ ನಾವು ಎಷ್ಟು ಶ್ರಮ ಪಡ್ತೀವಿ ಅದರಿಂದ ಖಂಡಿತವಾಗಲೂ ನಮಗೆ ಲಾಭ ಇದೆ. ಯಾವುದಾದ್ರೂ ಒಂದು ಬೆಳೆ ನಮ್ಮನ್ನು ಖಂಡಿತ ಕೈ ಹಿಡಿಯುತ್ತೆ ಅಂತ ಹೇಳ್ತೀರಿ ನೀವು? ಹೌದು ಸರ್. ಇದ್ರ ಜೊತೆಗೆ ನಮ್ಮ ರೈತ ಮಿತ್ರರಿಗೆ, ಅದರಲ್ಲೂ ಯುವ ರೈತ ಮಿತ್ರರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಬಸವರಾಜ್? ಸರ್, ಈ ಇತ್ತೀಚಿನ ದಿನಗಳಲ್ಲಿ ಕೃಷಿನ ಜಾಸ್ತಿ ಜನ ಇಷ್ಟಪಡಲ್ಲ. ಕಾರಣ ಒಟ್ಟು ನೌಕರಿನೇ ಬೇಷ ಅಂತಾರೆ. ಇವತ್ತಿನ ದಿನ ಯುವಕರಿಗೆ ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ರೈತರ ಮಕ್ಕಳಾದರೂ ಆದಷ್ಟು ಕೃಷಿಯಲ್ಲಿ ತೊಡಗ್ರಿ, ಕೃಷಿಯಲ್ಲಿ ಅಭಿವೃದ್ಧಿ ಹೊಂದ್ರಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆಯ ಪ್ರಾತಿನಿಧ್ಯ ಇದೆ, ಅದು ಭಾಳ ದೂರ ಇಲ್ಲ. ಅವತ್ತಿನ ದಿನ ಇದಕ್ಕೆ ಬರೋಕ್ಕೂ ಆಗದರ ಪರಿಸ್ಥಿತಿಗೆ ಹೋಗ್ತೀರಿ. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಸರ್. ಒಳ್ಳೆ ಮಾತು ಹೇಳಿದ್ರಿ ಬಸವರಾಜ್. ಯಾಕೆಂತಂದರೆ ಈ ಜಗತ್ತಿನಲ್ಲಿ ಆರ್ಥಿಕ ಪ್ರಪಂಚದಲ್ಲಿ ಯಾವುದೇ ವಸ್ತುವಿಗೆ ಬೇಡಿಕೆ ಕಡಿಮೆ ಆಗಬಹುದು, ಆದರೆ ಆಹಾರಕ್ಕೆ ಮಾತ್ರ ನಿರಂತರವಾಗಿ ಬೇಡಿಕೆ ಇದ್ದೇ ಇರುತ್ತೆ. ಅದು ಬೇಡಿಕೆ ಕಳೆದುಕೊಳ್ಳುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನುಷ್ಯ ಬದುಕಿರಬೇಕು ಅಂತಂದರೆ ಆಹಾರ ಮುಖ್ಯ ಆಗುತ್ತೆ. ಆಹಾರವನ್ನು ಬೆಳೆಯುವ ರೈತ ಖಂಡಿತವಾಗಲೂ ಯಾವಾಗಲೂ ಒಂದು ಬೇಡಿಕೆಯ ದಿನಮಾನಗಳನ್ನು ಖಂಡಿತವಾಗಿಯೂ ನೋಡಿಯೇ ನೋಡ್ತಾನೆ. ಮತ್ತು ಕೃಷಿಯಲ್ಲಿ ಶ್ರಮಪಟ್ಟವರಿಗೆ ಖಂಡಿತವಾಗಲೂ ಒಂದು ಒಳ್ಳೆ ಬದುಕಿದೆ ಅಂಥೇಳಿ ತಾವು ಖಂಡಿತವಾಗಿ ನಿರೂಪಿಸಿ ತೋರಿಸಿದ್ರಿ. ಇದರಿಂದ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ತಾವು ಪಡ್ಕೊಂಡಿದ್ದೀರಿ. ಸಾಕಷ್ಟು ಜನ ತಮ್ಮನ್ನು ಗುರುತಿಸಿದ್ದಾರೆ. ಇವತ್ತು ತಮ್ಮ ಜೊತೆ ನಿಮ್ಮ ಎಲ್ಲ ರೀತಿಯ ಕೃಷಿ ಚಟುವಟಿಕೆಗಳ ಬಗ್ಗೆ, ನಿಮ್ಮ ಅನುಭವಗಳ ಬಗ್ಗೆ ಮತ್ತು ನೀವು ಪಡ್ಕೊಂಡಿರುವಂಥ ವಿಶಿಷ್ಟ ಸಾಧನೆಗಳ ಬಗ್ಗೆ ನಮಗೆ ಎಲ್ಲ ವಿವರಗಳನ್ನು ತಿಳಿಸ್ಕೊಟ್ರಿ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಮಗೆ ನಿಜವಾಗ್ಲೂ ಖುಷಿಯಾಯಿತು, ತುಂಬ ಸಂತೋಷ. ಧನ್ಯವಾದಗಳು. ಧನ್ಯವಾದ ಸರ್. ರೈತ ಬಾಂಧವರೇ, ಇದುವರೆಗೂ ಕೃಷಿ ಅನುಭವ ಕುರಿತು ಶ್ರೀ ಎಸ್ ವಿ ಬಸವರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಇದೀಗ ಗಿರೀಶ್ ವಿ ಪಾಟೀಲ್ ಅವರಿಂದ ತೆಂಗಿನ ಬೆಳೆ ಬಗ್ಗೆ ರೈತರಿಗೆ ಸಲಹೆ. ತೆಂಗಿನ ಬೆಳೆಗೆ ಸಾಮಾನ್ಯವಾಗಿ ಬಾಧೆ ಉಂಟು ಮಾಡುವಂಥ ಕೀಟಗಳು ಅಂತಂದರೆ ಸುಳಿ ಕೊರೆಯುವ ದುಂಬಿ, ಕಪ್ಪು ತಲೆ ಕಂಬಳಿ ಹುಳು, ಕೆಂಪು ಮುತಿ ಹುಳು ಮತ್ತು ನುಸಿ. ಸುಳಿ ಕೊರೆಯುವ ದುಂಬಿ, ಇದಕ್ಕೆ ರೈನಾಸರಸ್ ದುಂಬಿ ಅಥವಾ ಕುರುಬಾಯಿ ಅಂತ ಹೇಳ್ತಾರೆ. ಗರಗಸದಂತಹ ಬಾಯಿರುವಂಥ ಈ ಕಪ್ಪು ದುಂಬಿ ಕಾಂಡದ ಮೃದುವಾದ ಭಾಗ ಮತ್ತು ಮರದ ಸುಳಿಯನ್ನು ಕತ್ತರಿಸಿ ತಿನ್ನುತ್ತೆ. ಇದರಿಂದ ಬಾಧೆಗೊಳಗಾದ ಗರಿಯು ಹೊರಚಾಚಿದ ನಂತರ ಚಾಕುವಿನಿಂದ ಕತ್ತರಿಸಿದಂತೆ ಕಾಣುತ್ತೆ. ಇದರ ನಿರ್ವಹಣೆಗಾಗಿ ಕಬ್ಬಿಣದ ಕೊಕ್ಕೆಯ ಸಹಾಯದಿಂದ ರಂಧ್ರದಲ್ಲಿರುವಂಥ ದುಂಬಿಯನ್ನು ಹೊರಗೆ ತೆಗೆದು ನಂತರ ದುಂಬಿಯ ಬಾಧೆಯಿಂದ ಉಂಟಾದ ರಂಧ್ರವನ್ನು 5% ಮೆಲಾಥಿಯಾನ್ ಪುಡಿ ಮತ್ತು ಮರಳನ್ನು 1:1 ಪ್ರಮಾಣದಲ್ಲಿ ಬೆರೆಸಿ ತುಂಬಬೇಕು. 5% ಮೆಲಾಥಿಯಾನನ್ನು ಪ್ರತಿ 3 ಘನ ಮೀಟರ್ಗೆ 250 ಗ್ರಾಂನಂತೆ ತೋಟದಲ್ಲಿರುವ ಗೊಬ್ಬರದ ಗುಂಡಿಗಳಿಗೆ ಉಪಚರಿಸಬೇಕು. ಇನ್ನೊಂದು ಕೀಟ ಕಪ್ಪು ತಲೆ ಹುಳು. ಈ ಕೀಟ ಎಲೆಯ ಹಸಿರು ಭಾಗವನ್ನು ಕೊರೆದು ತಿನ್ನುತ್ತೆ. ಇದರ ಬಾಧೆಗೆ ತುತ್ತಾದಂಥ ಕೆಳಭಾಗದ ಗರಿಗಳು ಒಣಗ್ತವೆ ಮತ್ತು ಎಲೆಯ ತಳಭಾಗದಲ್ಲಿ ಹಿಕ್ಕೆಗಳಿಂದ ರಚಿಸಿದ ಸುರಂಗಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಇದರ ಹಾವಳಿ ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತೆ. ಇದರ ಬಾಧೆಗೆ ತುತ್ತಾದ 1-2 ಗರಿಗಳನ್ನು ಕತ್ತರಿಸಿ ತೆಗೆದು ಸುಟ್ಟಾಕಬೇಕು. ಆನಂತರ 4 ಗ್ರಾಂ ಕಾರ್ಬರಿಲನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಗರಿಗಳಿಗೆ ಸಿಂಪಡಿಸಬೇಕು. ಕೀಟದ ಬಾಧೆ ಹೆಚ್ಚಾಗಿದ್ದರೆ 10 ವರ್ಷದೊಳಗಿನ ಮರಗಳಿಗೆ 7.5 ಮಿಲಿಲೀಟರ್ ಮತ್ತು 10 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮರಗಳಿಗೆ 10 ಮಿಲಿಲೀಟರ್ ಮೊನೊಕ್ರೋಟೋಫಾಸ್ ಕೀಟನಾಶಕವನ್ನು ಅಷ್ಟೇ ಪ್ರಮಾಣದ ನೀರಿನೊಂದಿಗೆ ಬೆರೆಸಿ ಒಂದು ಪಾಲಿಥಿನ್ ಚೀಲದಲ್ಲಿ ತುಂಬಿ ಬೇರಿನ ಮೂಲಕ ಉಣಿಸಬೇಕು. ಬಾಧಿತ ಮರಗಳಲ್ಲಿ ಪ್ರತಿ ಗರಿಗಳಿಗೆ ಒಂದರಂತೆ ಗರಿ ತಿನ್ನುವ ಹುಳುಗಳು ಕಾಣಿಸಿಕೊಂಡಾಗ ಜೈವಿಕ ಹತೋಟಿಯಾಗಿ ಪೆರಸಿರೋಲಾ ಅಥವಾ ಬ್ರೇಕಾನ್ ಪರತಂತ್ರ ಜೀವಿಗಳನ್ನು ಪ್ರತಿ ಗಿಡಕ್ಕೆ 10-12 ಬಿಡಬೇಕು. ಇದರ ಸೌಲಭ್ಯವನ್ನು ರೈತರು ತೋಟಗಾರಿಕೆ ಇಲಾಖೆಯಿಂದ ಪಡೆದುಕೊಳ್ಳಬಹುದು. ಇನ್ನೊಂದು ಕೀಟ ಕೆಂಪು ಮುತಿ ಹುಳು. ಈ ಹುಳುಗಳು ಸಾಮಾನ್ಯವಾಗಿ 7-15 ವರ್ಷಗಳವರೆಗಿನ ಮರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತವೆ. ಹುಳುಗಳು ಮೃದುವಾದ ಕಾಂಡವನ್ನು ಕೊರೆದು ತಿಂದು ಸುರಂಗವನ್ನು ಮಾಡ್ತವೆ. ಆ ನಂತರ ಆ ಭಾಗದಲ್ಲಿ ಕಂದು ಬಣ್ಣದ ದ್ರವ ಸ್ರವಿಸುತ್ತೆ. ಮಧ್ಯದ ಎಲೆಯು ಹಳದಿಯಾಗಿ ಎಲೆ ಒಣಗೋದಕ್ಕೆ ಪ್ರಾರಂಭವಾಗುತ್ತೆ. ಈ ಹುಳುವಿನ ಬಾಧೆ ತಡೆಯೋದಕ್ಕೆ 4 ಗ್ರಾಂ